ಅದನ್ನ ಫಿಲ್ಟರ್ ಮಾಡಿ ಔಷಧಿಯಾಗಿ ಗ್ಯಾಸ್ಟಿಕ್ಕು ಮತ್ತೆ ಬಿ ಪಿ ಬರಲ್ಲ ಅಂತ ಮಾರಾಟ ಮಾಡ್ತಾರೆ. ಅದು ಇವತ್ತು ಸಿಗೋದು ಕಷ್ಟ ಆಗೋಗಿದೆ. ಮತ್ತೆ ಕೆಲವೊಂದು ನಾನು ಔಷಧಿ ಕೊಡೋದ್ರಿಂದ ಗಿಡಮೂಲಿಕೆಗೆ ನಾಟಿ ಆಕಳದ ಒಂದು ಬೆಣ್ಣೆ ಬೇಕಂದ್ರೆ ಸಿಗಲ್ಲ, ಅದಕ್ಕೂ ನನಗೆ ಬಹಳ ಹೆಲ್ಪ್ ಆಗುತ್ತೆ. ಬೆಣ್ಣೆ ಮಜ್ಜಿಗೆ ಹಾಲು ಎಲ್ಲದನ್ನು ನಮಗೆ ಲಾಭದಾಯಕನೇ ಮಾರಾಟ ಮಾಡಿದ್ರೆ. ನಾವಂತೂ ಮಾರಾಟ ಮಾಡಲ್ಲ, ಕರುಗಳು ಕುಳಿದು ಮನೆಗಳರೆ ಊಟ ಮಾಡ್ತೀವಿ. ಈಗ ಮುಖ್ಯವಾಗಿ ನಿಮಗೆ ಗೊಬ್ಬರ ಬೇಕು. ಗೊಬ್ಬರ ಬೇಕು, ಮನೆಗೆ ಹಾಲು ಮೊಸರು ಬೇಕು, ಅದಕ್ಕಾಗಿ ಅವನ್ ಕಟ್ಟಿದೀವಿ. ಈಗ ಗಿರ್ತಳಿ ಎಷ್ಟದವೆ, ಅಮೃತ್ ಮಾಲ್ ಎಷ್ಟದವೆ, ಮಲ್ನಾಡ್ ಗಿಡ್ಡ ಎಷ್ಟದವೆ, ಎಷ್ಟೆಷ್ಟು ಸಾಕಾಣಿಕೆ ಮಾಡಿದ್ರೆ? ಅವು ಒಂದಂತಂದಿದ್ವಿ ನಾವು, ಮೂರು ಗಿರ್ತಳಿ ಇದಾವೆ, ಮೂರು ಅಮೃತ್ ಮಾಲ್ ಆಗಿದಾವೆ, ಮಲ್ನಾಡ್ ಗಿಡ್ಡ ಎರಡು, ಒಂದು ಎಮ್ಮೆ, ಒಂದು ಕರ, ಒಂದು ಹತ್ತಿ ಇದಾವೆ. ಈಗ ಮಾಮೂಲಿ ಎಲ್ಲ ಹಸುಗಳನ್ನ ಸಾಕಾಣಿಕೆ ಮಾಡಿದಂಗೆ ಮಾಡಬಹುದು, ಇವಕ್ಕೆ ಏನಾದ್ರೂ ವಿಶೇಷವಾಗಿ ಒಂದು ಕಾಳಜಿ ವಹಿಸಿಕೊಳ್ಬೇಕಾಗುತ್ತೆ ಸಾಕಾಣಿಕೆಯಲ್ಲಿ? ಏನು ಕಾಳಜಿ ವಹಿಸದೇ ಬೇಕಾಗಿಲ್ಲ. ನಮಗೆ ಚಾಕಿ ಸೆಂಟ್ರು ಅಥವಾ ಹೊಲದ ಕೆಲಸ ಜಾಸ್ತಿ ಇದ್ದಾಗ ಕಟ್ಟಿದ ಹತ್ರ ಮೇವು ಹಾಕ್ತೀವಿ. ಈಗ ಎರಡು ತಿಂಗಳಿಂದ ಜೋಳದ ಕೊಯ್ಲು, ರಾಗಿ ಕೊಯ್ಲು ಮಾಡೋದ್ರಿಂದ ನಮಗೂ ಸ್ವಲ್ಪ ಬಿಡುವಿರುತ್ತೆ. ಒಂದು ಎರಡು ಗಂಟೆ ಬಿಟ್ಕೊಂಡ್ರೆ ಅವು ಬಿಸಿಲಲ್ಲಿ ಅಡ್ಡಾಡಿ ಚೆನ್ನಾಗಿ ಆರೋಗ್ಯವಾಗಿ ಇರ್ತವೆ. ಅದು ವಿಶೇಷ ಕಾಳಜಿ ಏನು ಬೇಕಾಗಲ್ಲ. ಈಗ ಹೊರಗಡೆ ಎಲ್ಲ ಹೋಗಿ ಮೇಯಿಸ್ಕೊಂಡು ಬರ್ತೀರಾ? ಹಾಂ, ಮೇಯಿಸ್ಕೊಂಡ್ಬರ್ತೀವಿ. ಏನು ಸಪ್ರೇಟ್ ಆಗಿ ಈಗ ಮಳೆಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಎಲ್ಲ ಕಾಲದಲ್ಲೂ ಬೇಕು ಅಂತೇಳಿ ಹಸಿಮೇವುಗಳನ್ನೇ ಬೆಳ್ಕೊಳ್ಳಲ್ಲ ನೀವು? ಒಂದು ಕಾಲು ಎಕರೆ ಸೂಪರ್ ನೇಪಿಯರ್ ಹಾಕೊಂಡಿದ್ವಿ ಸರ್. ಮತ್ತೆ ನಮ್ಮ ರೇಷ್ಮೆ ತ್ಯಾಜ್ಯನೂ ಸಿಗುತ್ತೆ, ನಾವು ಅದೊಂದು ಎರಡು ಟೈಮ್ ಒಣಮೇವು ಕೊಡ್ತೇವೆ, ಒಂದು ಟೈಮ್ ಹಸಿಮೇವನ್ನು ಕೊಡ್ತೀವಿ. ಈಗ ರೇಷ್ಮೆ ತ್ಯಾಜ್ಯ ಅಂತಂದ್ರೆ ರೇಷ್ಮೆ ಸೊಪ್ಪು ಹೆಚ್ಚಾದಾಗ ನಿಮಗೆ ಸಿಗುತ್ತೆ? ರೇಷ್ಮೆ ಸೊಪ್ಪು ಅಂತಲ್ಲ, ಕಡ್ಡಿನೂ ತಿಂದಾಗ್ತವೆ. ಈಗ ರೇಷ್ಮೆ ಅಂದ್ರೆ ಯಾವ ತಳಿ ಬೆಳೀತಾ ಇದ್ರ ಸೊಪ್ಪು? ಈಗೆಲ್ಲ ಮರಗಡ್ಡಿ ಅಂತ ಬಂದಿದೆ. ಮರಗಡ್ಡಿ ಮಾಡಿಲ್ಲ ಸರ್. ನಾವು ಮರಗಡ್ಡಿ ಮಾಡಿದ್ರೆ ಅದು ಮರ ಹತ್ಬೇಕಾಗುತ್ತೆ, ಅದು ಗೂಡು ಬೆಳೆಯೋರಿಗೆ ಹತ್ತಿ ಕಡ್ಕೊಳಕ್ಕೆ ನಾವು ಎಲೆ ಬಿಡಿಸೋದ್ರಿಂದ ಮಾಮೂಲಿನೇ V1 ಬೆಳೀತಾ ಇದ್ವಿ. ಈಗ V1 ಸೊಪ್ಪು ಬೆಳೆದ್ರೆ ನಿಮಗೆ ಎಲ್ಲದಕ್ಕೂ ಅನುಕೂಲ ಅಂತ ಹೇಳ್ತೀರಾ? ಈಗ ಹುಳಕ್ಕೂ ಕೊಡ್ಬೋದು, ಜೊತೆಗೆ ಮತ್ತೆ ಹಸುಗಳಿಗೂ ಕೊಡ್ಬೋದು ಅಂತ? ಹಸುಗಳಿಗೂ ಕೊಡ್ಬೋದು. ಇವ ಸ್ವಲ್ಪ ಈಗ ಬೆಳೆ ಬೆಳೆದ್ವಿ, ಒಂದು 10 ಸಾಲು ಉಳಿದ್ವು ಅಂದ್ರೆ 10 ದನಗಳು ಒಂದು ವಾರ ಮೇಯ್ತವೆ. ಬಡ್ಡೆವರೆಗೆ ಕಟ್ ಮಾಡಾಕಿದ್ರೆ ಕಡ್ಡಿ ಸಮೇತ ತಿಂದಾಗುತ್ತೆ, ವೇಸ್ಟ್ ಆಗಲ್ಲ. ಜೊತೆಗೆ ಕೋಳಿ ಸಾಕಾಣಿಕೆಯನ್ನು ಸಹ ಮಾಡಿದ್ವಿ ಅಂತ ಹೇಳಿದ್ರ, ಕೋಳಿ ಸಾಕಾಣಿಕೆ ಎಷ್ಟು ಮಾಡಿದ್ರ, ಯಾವ ಕೋಳಿ ಸಾಕಾಣಿಕೆ ಮಾಡಿದ್ರ? ಸರ್, ನಾಟಿ ಕೋಳಿನೇ, ಬೇರೆ ಯಾವ ಕ್ವಾಲಿಟಿನೂ ಮಾಡಿಲ್ಲ, ನಾಟಿ ಕೋಳಿನೇ. ನಾವು ತೋಟದಲ್ಲಿ ವಾಸ ಮಾಡೋದ್ರಿಂದ ಹಾವು ಹುಳ ಉಪ್ಪಡಿಗಳು ಕಾಟ ಆಗ್ತಾ ಇತ್ತು. ಯಾರೋ ಒಬ್ರು, ಸರ್ ಕೋಳಿ ಇದ್ದು ಬಿಟ್ರೆ ಇವ್ಯಾವೂ ಬರಲ್ಲ, ಹುಳ ಉಪ್ಪಡೆ ಕಾಟನೇ ನಿಮಗಿರಲ್ಲ, ಫ್ರೀಯಾಗೆ ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ ಅಂದರು. ಅವ್ರ ಕಡೆಗೆ ಒಂದು 2,000 ರೂಪಾಯಿ ಕೊಟ್ಟು ತಗೊಂಬರಪ್ಪ ಅಂತಂದ್ವಿ. 2 ಹೆಣ್ಣು ಒಂದು ಗಂಡು ಬಂತು, ಅದರಿಂದ ಮೊಟ್ಟೆ ಇಟ್ಟು ಮರಿ ಮಾಡಿಸಿ 100 ಆಗೋಗ್ಬಿಟ್ಟು. ನಮಗೆ ಮುದೋಳ್ನಾಯಿಗೆ ಮೊಟ್ಟೆ ಪರ್ಚೇಸ್ ಮಾಡಿ ಹಾಕ್ತಿದ್ವಿ, ಈಗ ಜವಾರಿ ಮೊಟ್ಟೆನೇ ಅವಕ್ಕೂ ಮೊಟ್ಟೆ ಹಾಕ್ತೀವಿ. ಅದನ್ನು ಕೋಳಿ ಮೊಟ್ಟೆ ಇಟ್ಟಂದ್ರೆ ಇವೇ ಆಗಿ ಇವನು ಆದಾಯನೂ ಕೊಡ್ತವೆ. ಈಗ ನಾಟಿ ಕೋಳಿಯ ಮೊಟ್ಟೆಗೆ ಸಾಕಷ್ಟು ಬೇಡಿಕೆ ಇರುತ್ತೆ, ಮಾರಾಟ ಏನು ಮಾಡಲ್ಲ ನೀವು? ಸರ್, ಯಾರೋ ಬರ್ತಾರೆ, ಅಗ್ದಿ ಬೇಕಾದರೂ ಪರಿಚಯ ಆದರು, ಔಷಧಿ ಬೇಕಾಗಿದ್ರು, ಟಿ ಬಿ ಆಗಿತ್ತು, ಇದೇ ಕುಡಿಸ್ಬೇಕು ಅಂತ ಹೇಳಿದ್ರು, ಬ್ಯಾಂಡೇಜ್ ಮಾಡಕ್ ಬೇಕು ಅಂತಂದು ಹೇಳಿದ್ರು ಅಂತಾರೆ. ಬಂದವರಿಗೆ ಮಾನವೀಯತೆಯಿಂದ ಅವರಿಗೆ ಕೊಡ್ತೀವಿ. ಈಗ ಕೋಳಿ ಅಂತಂದ್ರೆ ವರ್ಷದಲ್ಲಿ ಇಂತಿಷ್ಟು ಅಂತ ಹೇಳಿ ಏನಾದ್ರೂ ಮಾರಾಟ ಮಾಡ್ತೀರಾ? ಸರ್, ಅವು ಜಾಸ್ತಿ ಆದಾಗ ಜಗಳ ಆಡ್ತವೆ, ಅವಾಗ ಮಾರಾಟ ಮಾಡ್ತೀವಿ 1,000 ರೂಪಾಯಿಗೆ ಒಂದು ಹುಂಜ. ಅಂದ್ರೆ ಅಷ್ಟೊಂದು ರೇಟ್ ಇದೆ? 1,000 ರೂಪಾಯಿ ಕಡಿಮೆ ಮಾರೋದೇ ಇಲ್ಲ ನಾವು. ಎಷ್ಟು ಕೆಜಿ ಬರುತ್ತೆ ಒಂದು ಹುಂಜ ಅಂದ್ರೆ? 2-2.5 ಕೆಜಿ ಬರುತ್ತೆ ಒಂದು ವರ್ಷಕ್ಕೆ. ಈಗ ನಾಟಿ ಕೋಳಿಗೆ ಅಂತಂದ್ರೆ ಸಾಕಾಣಿಕೆ ಮಾಡ್ತಿರಲ್ಲ, ಈಗ ಹೊಲದಲ್ಲೆಲ್ಲ ಮನೆ ಕಟ್ಕೊಂಡು ಮನೆ ಹತ್ರ ಮಾಡ್ತಾ ಇದ್ವಿ ಅಂತ ಹೇಳಿದ್ರ, ಅವಕ್ಕೆ ಆಹಾರ ಅಂತಂದ್ರೆ ಏನ್ ಕೊಡ್ತೀರ ನೀವು? ಸರ್, ಆಹಾರ ಅಂತಂದ್ರೆ ನಾವು ಬೆಳೆದಾಗ ಒಂದ್ ಸ್ವಲ್ಪ ಮೆಕ್ಕೆಜೋಳ ರಾಗಿ ಒಂದೊಂದು ಚೀಲ ಇಟ್ಕೊಂಡಿರ್ತೀವಿ, ಬೆಳಗ್ಗೆ ಸಾಯಂಕಾಲ ಒಂದೊಂದು 1/2 ಕೆಜಿ ಹಾಕಿದ್ರೆ ಸಾಕು. ಹೊಲದಾಗೆ ತಿರ್ಗಾಡಿ ಹುಳ ಉಪ್ಪಡೆ ತಿಪ್ಪೆ ಕೆತ್ಕೊಂಡು ಅವು ತಿಂತಲೆ ಇರ್ತವೆ. ನಾವು ಅದನ್ನ ಒಂದು ಉದ್ಯೋಗ ಮಾಡ್ತೀವಿ ಅನ್ಕೊಂಡಿಲ್ಲ, ಅವು ಎಲ್ಲೋ ಮೊಟ್ಟೆ ಇಡ್ತಾವ ಒಂದು ಜಾಗದಲ್ಲಿ, ದನವೇನು ಗೋದ್ಲೆಗಾದ್ರೂ ಇಡ್ಬೋದು, ಮನೆ ಮುಂದೆ ಯಾವ್ದಾದ್ರೂ ಒಂದು ಪೆಟ್ಟಿಗೆನಲ್ಲಿ ಒಂದು ಬುಟ್ಟಿನಲ್ಲಿ ಇಟ್ಕೊಂಡು ಅವು ಪಿ ಅಂದಾಗಲೇ ನಮಗೆ ಗೊತ್ತಾಗೋದು ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ ಅಂತ. ಅಲ್ಲಿವರೆಗೂ ನಮ್ಗೆ ಅದ್ರ ಬಗ್ಗೆ ಇದು ಒಂದು ಉದ್ಯೋಗ ಅಂತ ನಾವು ಮಾಡೋದ್ರಲ್ಲಿ ನಮಗೆ ಸೆಕ್ಯೂರಿಟಿಗಾಗಿ ಹಾವಿನ ಬೈಕ್ ಅದ್ ಇದು ಮಾಡಿದ್ದು, ಅದೊಂದು ನೋಡೋರಿಗೆ ಉದ್ಯೋಗ ಆಗಿ ಕಾಣುತ್ತೆ ಅಷ್ಟೇ. ಅಷ್ಟೊಂದು ಕೋಳಿ ಸಾಕಾಣಿಕೆ ಮಾಡಿರಲ್ಲ, ನಾಟಿ ಕೋಳಿ 100 ಅಂದ್ರೆ ನಿಮ್ಮ ಜಮೀನಿನಲ್ಲಿ ಸಾಕಷ್ಟು ಎಲ್ಲ ಹುಳ ಉಪ್ಪಡೆ ತಿನ್ಕೊಂಡು ಅಲ್ಲೆಲ್ಲ ಅಡ್ಡಾಡ್ತವೆ, ಅಲ್ಲಿ ನಿಮಗೆ ಅವು ಇಕ್ಕಿ ಹಾಕಿದಂಥದ್ದು ಸಾಕಷ್ಟು ಕೋಳಿ ಗೊಬ್ಬರ ಭೂಮಿಯ ಫಲವತ್ತತೆ ಹೆಚ್ಚು ವಹಿಸುವಲ್ಲಿ ಸಾಕಷ್ಟು ಪಾತ್ರ ವಹಿಸುತ್ತಲ್ವಾ? ಗ್ಯಾರಂಟಿ ಸರ್ ಅದು, ಯಾಕಂದ್ರೆ ಅದು ಕಲ್ಲು ತಿಂದು ಬದುಕುತ್ತೆ ಅಂತಾರೆ, ಏನೋ ಕಾಳಾಗದೇ ಇದ್ರು ಅದು ಹೊಲದಲ್ಲೆಲ್ಲ ಅಡ್ಡಾಡೋದ್ರಿಂದ ಅಪಾಯಕಾರಿ ಹುಳುಗಳು ಅಂತ ಬರ್ತವೆ ಹಸುರುಳ, ಅವನ್ನೆಲ್ಲ ತಿಂದಾಕ್ಬಿಡ್ತಾವೆ ಹೊಲಗಳಲ್ಲಿ ಅಡ್ಡಾಡಿ. ಆ ಥರ ನಮ್ಮ ಮೆಡಿಸನ್ ಸ್ಪ್ರೇ ಮಾಡೋದು, ಔಷಧಿನೂ ಖರ್ಚಿಲ್ಲ, ಪೈರನೂ ಚೆನ್ನಾಗಿ ಬರುತ್ತೆ. ಈಗ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಪ್ಲಾನ್ ಏನಾದ್ರೂ ಇದೆಯಾ? ಸರ್, ನಾವು ಇರೋದನ್ನ ಮಾಡ್ಕೊಂಡು ಹೋದ್ರೆ ಸಾಕು, 15 ಎಕರೆ ಜೊತೆಗೆ ಇಷ್ಟು ಮಾಡ್ಕೊಂಡು ಹೋದ್ರೆ ಸಾಕು ಸರ್, ನಮಗೆ ಯಾವುದಕ್ಕೂ ಕೊರತೆನೇ ಇಲ್ಲ. ಕಾರ್ನೇ ಓಡಾಡ್ತೀವಿ, ಬುಲೆರ ಐತೆ, ರೇಷ್ಮೆ ಹುಳ ಕೊಟ್ಟು ಬರೋಕೆ ಉಳುಮೆ ಮಾಡೋಕೆ ಟ್ರ್ಯಾಕ್ಟ್ರಿ ಐತೆ, ಮತ್ತು ನಮ್ಮ ಸೆಲ್ಕಾಸ್ ಫೌಂಡೇಶನ್ ನಾವು ಶ್ರಮಜೀವಿಗಳಂತ ನೋಡಿ 5 ಲಕ್ಷ ರೂಪಾಯಿಂದ ಒಂದು ಸೋಲಾರ್ ಟ್ರ್ಯಾಕ್ಟ್ರಿ ಗಿಫ್ಟ್ ಕೊಟ್ಟಿದ್ದಾರೆ. ಈಗ ಎಲ್ಲ ಜೀವಾಮೃತ ಮಾಡಿ ಬೆಳೆಗಳಿಗೆ ಕೊಡ್ತಾ ಇದ್ವಿ ಅಂತ ಹೇಳಿದ್ರ, ಜೀವಾಮೃತ ಮಾಡ್ಕೊಳಕಂತಂದ್ರೆ ಈಗ ದೇಶೀಯ ತಳಿಯ ಹಸುವಿನ ಒಂದು ಗಂಜಲು ಸಗಣಿ ಇದೆಲ್ಲ ಬಹಳಷ್ಟು ಪ್ರಾಮುಖ್ಯತೆ ಹೊಂದಿದೆ. ಅಂದ್ರೆ ಯಾವ ರೀತಿ ಜೀವಾಮೃತ ಮಾಡಿಕೊಂಡು ಯಾವ ರೀತಿ ಬೆಳೆಗಳಿಗೆ ಕೊಡ್ತಾ ಇದ್ರ? ಸರ್, ನಾವು ರೇಷ್ಮೆ ಕೊಡ್ತೀವಿ. ದನಗಳು ಸಾಕಷ್ಟು 10 ಕೆಜಿ ಸಗಣಿ, 10 ಕೆಜಿ ಗಂಜಲವನ್ನ, 1-2 ಕೆಜಿ ಬೆಲ್ಲ, ದ್ವಿದಳ ಧಾನ್ಯಗಳ 1-2 ಕೆಜಿ ಹಿಟ್ಟು, 1-8 ದಿವಸ ಅದನ್ನ ತಿರುವಾಡ್ತಾ ಇದ್ದು ಒಂದೊಂದು ಲೀಟ್ರಿನಷ್ಟು ಗಿಡಗಳಿಗೆ ಬಡ್ಡಿಗೆ ಮಳೆ ಬಂದಾಗ ತೇವಾಂಶ ಇದ್ದಾಗ ವರ್ಷಕ್ಕೆ 2 ಸಾರಿ ಅದನ್ನು ಹಾಕ್ತಾ ಹೋಗ್ಬಿಡ್ತೀವಿ. ಆಮೇಲೆ ಘನಜೀವಾಮೃತ ಅಂತ ಮಾಡ್ತೀವಿ. ಈ ಸಗಣಿನ ಹಂಗೆ ಒಂದು ಪ್ಲಾಸ್ಟಿಕ್ ಪಾಟಿನ ಮೇಲೆ ಕಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಸಗಣಿ ಎಷ್ಟಿರುತ್ತೋ ಅಷ್ಟಕ್ಕೆ ಗಂಜಲನು ಕಲೆಕ್ಟ್ ಮಾಡಿ ಇಟ್ಕೊಂತೀವಿ. 10 ಕೆಜಿಗೆ 1/2 ಕೆಜಿ ಬೆಲ್ಲ, 1/2 ಕೆಜಿ ದ್ವಿದಳ ಧಾನ್ಯಗಳನ್ನಿಟ್ಟು ರೊಟ್ಟಿ ಹಿಟ್ಟು ನಾದ್ಯಂಗೆ ನಾದಿಬಿಟ್ಟು ಒಂದು ಕಡೆ ಸ್ಟಾಕ್ ಇಟ್ಟುಬಿಟ್ಟು 30 ದಿವಸಗಳ ನಂತರ ತೇವಾಂಶ ಇರತಕ್ಕಂಥ ಅಡಿಕೆ ಯಾವುದೇ ತೋಟಗಾರಿಕೆ ಬೆಳೆಗಳು ಸುತ್ತ ಹಾಕಿದರೆ 30 ದಿನಕ್ಕೆ ಅದು ಘನಜೀವಾಮೃತ ಅಂತ, ಅದನ್ನು ಯಾವತ್ತು ಬೇಕಾದರೂ ಉಪಯೋಗಿಸ್ಬೋದು. ಆ ತೇವಾಂಶ ಇರ್ತಕ್ಕಂಥ ತೋಟಗಾರಿಕೆ ಬೆಳೆ ಅಡಿಕೆ ತೆಂಗಿನ ಸುತ್ತ ಬದನೆ ಗಿಡ ಸುತ್ತ ಹಾಕಿದರೆ 30 ದಿನದಲ್ಲಿ ಅಲ್ಲಿ ಯಥೇಚ್ಛವಾಗಿ ಎರೆಹುಳ ಉತ್ಪಾದನೆ ಆಗುತ್ತೆ. ಘನಜೀವಾಮೃತ ಬಹಳ ಮುಖ್ಯ ಜೀವಾಮೃತಕ್ಕಿಂತಲೂ, ನಾವು ಎರಡನ್ನೂ ಮಾಡ್ತೀವಿ. ಈಗ ನೀವು ಘನಜೀವಾಮೃತ ಮತ್ತು ಜೀವಾಮೃತ ನಿಮ್ಮ ಒಂದು ಕೃಷಿ ಭೂಮಿಗೆ ಕೊಡ್ತಾ ಇದ್ರಲ್ಲ, ಅಲ್ಲಿ ಏನಾದರೂ ಗಮನಿಸಿದ್ರೆ ಎರೆಹುಳು ಯಾವ ರೀತಿ ಹೆಚ್ಚಿದೆವು ಅಂತೇಳಿ? ಸರ್, ಪಕ್ಕ ತೋಟದಲ್ಲಿ ಮೆಣಸಿನ ಗಿಡ ಹಾಕಿದ್ರು, ಮುಟ್ರು ಬಂದದ್ದು, ಅವ್ರು ಯಾರೋ ಫೋನ್ ಮಾಡ್ಕೊಂಡು ಬಂದಿದ್ರು ನಮ್ಮ ಸ್ನೇಹಿತರ ತೋಟಕ್ಕೆ, ಔಷಧಿ ಕೊಡ್ತೀನಣ್ಣ ಅದು ಆರ್ಗ್ಯಾನಿಕ್ ಮೆಡಿಷನ್ ಅಂತ, ಸ್ಪ್ರೇ ಮಾಡಿಬಿಡು 10,000 ರೂಪಾಯಿ ಆಗುತ್ತೆ ಅಂತಂದು ಹೇಳಿದರು. ನಾನು ಬೋರೋಣ ಅನ್ನೋದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಆರ್ಗ್ಯಾನಿಕ್ಕಿಗೆ ಬರ್ರಿ, ಇವ್ಯಾವುದು ಬೇಡ ಅಂತ. ಅವಾಗ ಮೇಸ್ಟ್ರಿಂಗೆಲ್ಲ ಹೇಳ್ತಾರೆ, ಮಂಜಣ್ಣ ನೀನು ಅವ್ರ ತೋಟಕ್ಕೆ ಹೋಗಿ ಟೆಸ್ಟ್ ಮಾಡ್ಕೊಂಬ ಅಂದರು. ಏನೇನು ಮಾಡಿರ್ತಾರೆ ನೋಡಪ್ಪ, ಹಿಂಗೆ ಹಾಕಿದ್ದೀನಿ, ನಾವು ಯಾವ ಸ್ಪ್ರೇ ಮಾಡಲ್ಲ, ಯಾವ ಗೊಬ್ಬರನೂ ಪರ್ಚೇಸ್ ಮಾಡಲ್ಲ, ನಮ್ಮ ತೋಟದಾಗ ಎಲ್ಲಾದರೂ 1/2 ಅಡಿ ತೆಗಿ ಅಂತ ನಾನು ಅತ್ತನಿಗೆ ಪಿಕಾಸಿ ಕೊಟ್ಟೆ. 1 ಅಡಿ ಉದ್ದ ಆಗ್ಲಿಕ್ಕೆ 1/2 ಬೊಗಸೆ ಎರೆಹುಳು ಸಿಕ್ತು. ಆಶ್ಚರ್ಯಪಟ್ಟು ಕೈ ಮುಗಿದು ಅವರು ಅದೇ ಹೊರಟೋದ್ರು. ಅಂದ್ರೆ ಎರೆಹುಳ ರೈತನ ಮಿತ್ರ ಅಂತ ಹೇಳ್ತಾರೆ. ಅಂದ್ರೆ ಎರೆಹುಳ ಸಾಕಷ್ಟು ಕೃಷಿ ಭೂಮಿಯನ್ನ ಒಂದು ಗುಣಮಟ್ಟ ಉಳಿಸ್ಕೊಳ್ಳಕ್ಕೆ, ಒಳ್ಳೆಯ ಒಂದು ಗುಣಮಟ್ಟದ ಬೆಳೆಗಳನ್ನ ಬೆಳೆಯಕ್ಕೆ ಸಾಕಷ್ಟು ಅನುಕೂಲ ಮಾಡಿಕೊಡುತ್ತಲ್ವಾ? 100% ಅನುಕೂಲ ಮಾಡಿಕೊಡುತ್ತೆ ಸರ್. ಹಿಂದೆ ನಾವು ಪಾಠದಲ್ಲಿ ಓದ್ತಿದ್ವಿ ಎರೆಹುಳ ರೈತನ ಮಿತ್ರ ಅಂತ, ಈಗ ಅದು ಎಲ್ಲ ಬೆಳೆ ಪೇಲಾದಾಗ ಆ ಕಡೆಗೆ ಗಮನ ಕೊಟ್ಟು ಎರೆಹುಳ 200 ರೂಪಾಯಿ ಕೆಜಿ ಮಾರಾಟ ಮಾಡೇ ಬದುಕು ಕಟ್ಕೊಂಡಿದ್ದಾರೆ. ಈಗ ಎಲ್ಲ ಒಂದ್ ಕಡೆ ಅನ್ಸಲ್ಲ ನಿಮ್ಗೆ ಎರೆಹುಳು ತಟ್ಟಿ ಮಾಡಿ ಗೊಬ್ಬರ ಮಾಡ್ಬೇಕು ಅಂತ? ಸರ್, ಅದನ್ನು ಮಾಡಿದೆ. ಮಾಡಿದಾಗ ನಮಗೆ ಲೇಬರ್ ಪ್ರಾಬ್ಲಮ್ ಆಯ್ತು. 2 ಪಿಟ್ ಮಾಡಿದ್ದೆ, 20 ಅಡಿ ಉದ್ದ 3 ಅಡಿ ಅಗಲದ್ದು, ಅದು ಚೆನ್ನಾಗಿ ಬಂತು. ಅಷ್ಟೊತ್ತಿ ನಾವು ದನಗಳು ಜಾಸ್ತಿ ಮಾಡ್ಕೊಂಡು, ದನಗಳು ಸಾಕಾಣಿಕೆ ಮಾಡ್ಕೊಂಡು, ಈ ಕಡೆ ದುಡ್ಡು ಜಾಸ್ತಿ ಆಯಿತು. ವಾರಕ್ಕೆ 1 ಲಕ್ಷ ಖರ್ಚು ತೆಗೆದು ದುಡ್ಡಿರೋ ದಿನಗಳಿದೆ ಆರ್ಡ್ರು ಜಾಸ್ತಿ ಬಂದರೆ. ಹಿಂಗಾಗಿ ಅದಕ್ಕೆ ಅದನ್ನೆಲ್ಲ ಹೋಗಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಲೇಬರ್ ಪ್ರಾಬ್ಲಮ್ ಅಂತ ಅದು ಬಿಟ್ಟು ನಾವು ಜೀವಾಮೃತ ಘನಜೀವಾಮೃತನ ಉಪಯೋಗಿಸ್ತೀವಿ. ಈಗೆಲ್ಲ ಜೀವಾಮೃತ ಘನಜೀವಾಮೃತ ಅಂತಂದ್ರೆ ಈಗ ಸಿರಿಧಾನ್ಯಗಳಿಗೆ ಕೊಡ್ತೀರಿ, ಮೆಕ್ಕೆಜೋಳದ ಬೆಳೆ ಕೊಡ್ತೀರಿ, ರೇಷ್ಮೆ ಸೊಪ್ಪನ್ನ ಬೆಳೀತಾ ಇದ್ರಿ ಅದಕ್ಕೂ ಕೊಡ್ತಾ ಇದ್ರಿ. ಅಂದ್ರೆ ಎಲ್ಲ ಗುಣಮಟ್ಟದ ಬೆಳೆಗಳನ್ನ ಒಟ್ಟಾರೆ ನೀವು ಬೆಳೀತಾ ಇದ್ರಿ ಅನ್ನಂಗಾಯ್ತು. ರೋಗರಹಿತವಾಗಿ ಬರುತ್ತೆ ಸರ್. ಈಗ ಇತ್ತೀಚೆಗೆ ಗೋಕೃಪಾಮೃತ ಅಂತ ಕಾಶಿದ್ವೇಶ್ವರ ಸ್ವಾಮಿಗಳು ಮಹಾರಾಷ್ಟ್ರದವ್ರು ಎಲ್ಲ ಬಂದು ನಮ್ಮ ಕರ್ನಾಟಕದಲ್ಲಿ ಪ್ರಚಾರ ಮಾಡಿದ್ರು. 5 ಲೀಟರ್ ಮಜ್ಜಿಗೆ ಒಂದು ಸ್ವಲ್ಪ ಸಾವಯವ ಬೆಲ್ಲ 1-2 ಕೆಜಿ ಹಾಕಿ 200 ಲೀಟರ್ಗೆ ಹಾಕಿ ನಾವು ಏನು ಡ್ರಮ್ಗೆ ಹಾಕಿ 8 ದಿವಸದ ನಂತರ ಅದನ್ನು ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಮಾಡಿ ಈಗ ಗ್ರೋಮೋರ್ ಅಂತ ಗೊಬ್ಬರ ಹಾಕ್ತಾರೆ, ಬೇರೆ ಇನ್ನೂ ಏನೇನೋ ಕೊಡ್ತಾರೆ, ಅವೆಲ್ಲವಕ್ಕಿಂತಲೂ ಇದು ಗುಣಮಟ್ಟ ಚೆನ್ನಾಗಿದ್ದು ತಕ್ಷಣವೇ ನಮಗೆ ರಿಸಲ್ಟ್ ಕೊಡುತ್ತೆ. ಗೋಕೃಪ ಅಮೃತ ಬೇಗ ಬೆಳೆಯುತ್ತೆ, ಬೆಳೆ ಬೇರುಗಳು ಜಾಸ್ತಿ ಆಗುತ್ತೆ. ಇನ್ನು ಯಾವ ಸರ್ಕಾರಿ ಗೊಬ್ಬರದಲ್ಲಿ ಬೆಳೆ ಬೇರೆ ಜಾಸ್ತಿ ಆಗಲ್ಲ. ಪೈರು ಮಳೆ ಜಾಸ್ತಿ ಆಯಿತು ಅಂತಂದರೆ ಮೆಕ್ಕೆಜೋಳ ಕೆಂಪುಗೆ ಬೆಳ್ಳಗೆ ಆಗೋಗ್ಬಿಡುತ್ತೆ. ಈ ಗೋಕೃಪಾಮೃತ ಮಾಡೋದ್ರಿಂದ ಎಷ್ಟೇ ಮಳೆ ಹೆಚ್ಚಾದರೂ ಅದು ಬೆಳೆ ನಾಶ ಆಗಲ್ಲ. ಮತ್ತೊಂದು ಖರ್ಚು ಕಡಿಮೆ ಆಗುತ್ತಲ್ಲ, ಕಡಿಮೆ ಅಲ್ಲ ಸರ್. 2 ಲೀಟರ್ ಹಾಲು ತಗೊಂಡು 5 ಲೀಟರ್ ಮಜ್ಜಿಗೆ ಮಾಡ್ಕೊಂಡು 2 ಕೆಜಿ ಬೆಲ್ಲ ಹಾಕ್ಬಿಟ್ರೆ ಸಾಕು ಸಾಕು. ಅಷ್ಟಕ್ಕೆ 1-200 ಲೀಟರ್ ಗೋಕೃಪಾಮೃತ 2 ಎಕರೆ ಸ್ಪ್ರೇ ಮಾಡ್ಬೋದು. ಒಟ್ಟಾರೆ ನೀವು ದೇಶೀಯ ತಳಿ ಹಸು ಸಾಕಾಣಿಕೆ ಮಾಡಿರೋದು ಸಾಕಷ್ಟು ಅನುಕೂಲ ಆಗಿದೆ. ಮತ್ತೆ ಜೊತೆಗೀಗ ಮುದೋಳ ನಾಯಿ ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರೆ, ಎಷ್ಟು ಸಾಕಾಣಿಕೆ ಮಾಡಿದ್ರೆ ಯಾಕೆ ಮಾಡ್ಬೇಕು ಅನ್ಸ್ತು? ಸರ್, 2000 ಇಸ್ವಿನಲ್ಲಿ ಬೆಳಿಗ್ಗೆ ಒಂದು ಭಾನುವಾರ ಪೇಪರ್ ಓದ್ತಿದ್ದೆ, ಮುದೋಳು ಒಂದು ಗಂಡು ನಾಯಿಯಿಂದ ಮಾಯ್ಕೊಂಡದ ಹತ್ರ ಚಿರತೆ ಬೇಟಾಡಿ ಚರ್ಮ ಸುಲಿಯುವಾಗ ರೆಡ್ ಹ್ಯಾಂಡ್ ಆಗಿ ಅಪರಾಧಿಗಳು ಸಿಗಾಕೊಂಡಿರಂತೆ ಪೇಪರಲ್ಲಿ ಓದ್ದೆ. ಅವತ್ತು ನಾನು ಒಂದು ಮುದೋಳ ನಾಯಿ ಸಾಕ್ಬೇಕಂತಿತ್ತು. ಅಲ್ಲಿಂದ 1-2 ತಿಂಗಳಿಗೆ ಮುದೋಳ ನಾಯಿ ಮಾರಾಟಕ್ಕಿದೆ ಅಂತ ಪ್ರಸನ್ನ ಕುಮಾರ್ ಅಂತ JCR ಎಕ್ಸ್ಟೆನ್ಷನ್ಗೆ ಅಡ್ವರ್ಟೈಸ್ ಕೊಟ್ಟಿದ್ರು ಚಿತ್ರದುರ್ಗದವರು, ಲಾಯರ್ ಅವರು. ಅವಾಗ ತಕ್ಷಣ ಬಂದು ನಾನು 3,000 ರೂಪಾಯಿ ಹೇಳಿದ್ರು, 3,000 ರೂಪಾಯಿ ಕೊಟ್ಟು ತಗೊಂಡೋಗಿ 20ನೇ ಇಸ್ವಿಗೆ ಸಾಕಿ. ನಾ ಇವತ್ತು ನನಗೆ ಅವು ತೋಟದಲ್ಲಿ ಮನೆ ಕಾಯೋಕ್ಕೆ ದನ ಕರ ಕಾಯೋಕ್ಕೆ ಎಲ್ಲದಕ್ಕಾಗಿ ಮರಿ ಹಾಕಿದ್ರು. 1 ತಿಂಗಳಿಗೆ ಮಾರಾಟ ಮಾಡ್ತೀವಿ ನಾವು, ಯಾವ ಖರ್ಚಿಲ್ದೆಲ್ಲೂ

ಕೃಷಿಯಲ್ಲಿ ಅಂತಂದ್ರೆ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ಅಂತಂದ್ರೆ ಸಾಕಷ್ಟು ರೀತಿಯಾದಂತ ಬೆಳೆಗಳನ್ನ ಬೆಳೀತಾ ಇದ್ದೀರಾ, ಅದರಲ್ಲೂ ನೀವು ಹೆಚ್ಚಿನದಾಗಿ ಪಶು ಸಾಕಾಣಿಕೆಗೆ ಅಂದ್ರೆ ಅದರಲ್ಲಿ ದೇಶೀಯ ತಳಿಯ ಹಸುಗಳ ಒಂದು ಸಾಕಾಣಿಕೆ ಮಾಡಿಕೊಂಡು ಈಗೆಲ್ಲ ಕೃಷಿಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ, ಜೊತೆಗೆ ಕೋಳಿ ಸಾಕಾಣಿಕೆ, ನಾಯಿ ಸಾಕಾಣಿಕೆ ಇವೆಲ್ಲ ನಿಮಗೆ ಆರ್ಥಿಕವಾಗಿ ಕೈ ಹಿಡಿದಿದೆ ಅಂತೇಳಿ ನಿಮ್ಮ ಒಂದು ಅನುಭವದಲ್ಲಿ ನಮಗೆ ಗೊತ್ತಾಯಿತು. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ನಿಮ್ಮ ಕೃಷಿ ಬದುಕು ಇನ್ನೂ ಹೆಚ್ಚು ಹೆಚ್ಚು ಅಂತರಕ್ಕೆ ಹೋಗ್ಲಿ, ಹೆಚ್ಚು ಹೆಚ್ಚು ಆದಾಯವನ್ನು ತಂದುಕೊಡ್ಲಿ, ಜೊತೆಗೆ ಗುಣಮಟ್ಟದ ಬೆಳೆಗಳನ್ನ ಸಹ ನೀವು ಇನ್ನೂ ಹೆಚ್ಚು ಹೆಚ್ಚಾಗಿ ಬೆಳೆಯೋಕ್ಕೆ ಒಂದು ಅವಕಾಶ ಇದೆ, ಅದನ್ನ ನೀವು ಮುಂದುವರಿಸ್ತೀರಿ ಅಂತೇಳಿ ನಾವು ಅನ್ಕೊಳ್ತಾ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಸಿದ್ದವನದುರ್ಗ ಗ್ರಾಮದ ಹಿರಿಯ ಕೃಷಿಕ ಎಸ್ ಶಿವಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಹವಾಮಾನ ವರದಿ. ಈಶಾನ್ಯ ಮಾನ್ಸೂನ್ ದಕ್ಷಿಣ ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ರಾಜ್ಯದಾದ್ಯಂತ ಒಣಹವೆ ಇದೆ. ರಾಜ್ಯದಲ್ಲಿ ಅತಿ ಕಡಿಮೆ ಉಷ್ಣಾಂಶ 12.8 ಡಿಗ್ರಿ ಸೆಲ್ಸಿಯಸ್ ಧಾರವಾಡದಲ್ಲಿ ದಾಖಲಾಗಿದೆ. ರಾಜ್ಯದಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ಕರ್ನಾಟಕದ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಂಜು ಬೀಳುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಮುಖ್ಯವಾಗಿ ಸ್ಪಷ್ಟ ಆಕಾಶ, ಕೆಲವು ಕಡೆಗಳಲ್ಲಿ ಬೆಳಗಿನ ಜಾವದಲ್ಲಿ ದಟ್ಟ ಮಂಜು ಇರುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಹಾಗೂ 16 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರು. ಅರೇ ಮಿತ್ರರೇ, ಸ್ವಲ್ಪ ಗಮನವಿಟ್ಟು ಕೇಳಿ, ನಿಮಗೂ ಮೆಸೇಜ್ ಬರ್ತಾ ಇರಬಹುದು. ರಾತ್ರಿ ಬೆಳಗಾಗೋದ್ರೊಳಗೆ ಶೇರ್ನ ಬೆಲೆ ಹೆಚ್ಚುತ್ತೆ, ಆಪ್ ಡೌನ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ. ನಿಮ್ಗೆ ಹಣ ಕಳೆದುಕೊಳ್ಳೋಕಿದ್ರೆ ಡೌನ್ಲೋಡ್ ಮಾಡಿ. ನೆನ್ಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಇದೀಗ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ ಕೇಳಿ ಬರೋಣ. ನಮಸ್ಕಾರ ರೈತ ಬಾಂಧವರೇ, ನಾವಿವತ್ತು ವ್ಯವಸಾಯದಲ್ಲಿ ಕಡಿಮೆ ಖರ್ಚು ಮಾಡಿ ಅತಿ ಹೆಚ್ಚು ಲಾಭ ಬೆಳೆಸತಕ್ಕಂತಹ ಪದ್ಧತಿಗಳನ್ನು ಇವತ್ತು ಮಾಹಿತಿ ನೀಡಲು ಇಚ್ಛೆ ಪಡ್ತೀನಿ. ಸೊ ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ಏನಂದ್ರೆ, ನಾವು ಬಿತ್ತೋದಿಂದ ಕಟಾವ್ ಆಗತನಕ ಏನೇನು ನಾವು ಖರ್ಚನ್ನು ಕಡಿಮೆ ಮಾಡಬಹುದು, ಅತಿ ಹೆಚ್ಚು ಇಳುವರಿಯನ್ನು ಕೂಡ ಪಡಿಬಹುದು. ಉದಾಹರಣೆಗೆ ನಾವು ಹೇಳ್ತೀವಿ, ಬೀಜದ ಆಯ್ಕೆಯಿಂದ ಹಿಡಿದು ಭೂಮಿಯ ಫಲವತ್ತತೆಯಿಂದ ಹಿಡಿದು ನಾವು ಯಾವ ತರ ಮಾಡಬಹುದು. ಬೀಜ ಆಯ್ಕೆ ಚೆನ್ನಾಗಿರ್ತಕ್ಕಂಥ ಬೀಜ ಉತ್ಕೃಷ್ಟ, ಆಮೇಲೆ ಬೀಜನ ಕರೆಕ್ಟ್ ಆಗಿ ಆಯ್ಕೆ ಮಾಡಬಹುದು. ಆಯ್ಕೆ ಮಾಡಿದ್ಮೇಲೆ ನಾವು ಬೀಜನ ಬೀಜೋಪಚಾರ ಮಾಡ್ತಕ್ಕಂಥದ್ದು, ಕಡಿಮೆ ಖರ್ಚಲ್ಲಿ ಭೂಮಿ ಫಲವತ್ತತೆ ಅಥವಾ ಬೆಳೆಯ ಸದೃಢತೆಯನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಸೊ ಬೀಜದ ಆಯ್ಕೆ, ಅದಾದ್ಮೇಲೆ ಭೂಮಿಯ ಉಳುಮೆ ಮಾಡ್ತಕ್ಕಂಥದ್ದು. ಉಳುಮೆ ಮಾಡ್ತಕ್ಕಂಥ ಸಾಮಾನ್ಯ ನಾವು ನೋಡ್ತೀವಿ, ಈಗ ಮಳೆಗಾಲದಲ್ಲಿ ಮುಂಗಾರಲ್ಲಿ ಮಾಗಿ ಉಳುಮೆ ಮಾಡೋದ್ರಿಂದ ಭೂಮಿ ಅಲ್ಲಿ ಬರ್ತಕ್ಕಂಥ ಮಳೆ ನೀರು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಅದರಿಂದ ಕೀಟ ರೋಗದ ಬಾಧೆ ಬೆಳೆಗೆ ತುಂಬಾನೇ ಕಡಿಮೆ ಆಗುತ್ತೆ, ಅದನ್ನ ಮಾಡ್ತಕ್ಕಂಥದ್ದು. ಆಮೇಲಿಂದ ನಾವು ರಸಗೊಬ್ಬರಗಳನ್ನ ಬಳಸೋದ್ರಲ್ಲಿ ಕಡಿಮೆ ಮಾಡಬೇಕು, ಖರ್ಚು ಕಡಿಮೆ ಮಾಡಬೇಕಂದ್ರೆ ಅದಕ್ಕೆ ಪರಿಪೂರ್ಣವಾಗಿ ನಾವು ಹಸಿರೆಲೆ ಗೊಬ್ಬರಗಳು, ಹಸಿರೆಲೆ ಗೊಬ್ಬರ ಅಂದ್ರೆ ನಾವು ದ್ವಿದಳ ಧಾನ್ಯದ ಬೆಳೆ ಇರಬಹುದು, ಈಗ ಅಲಸಂದೆ ಇರಬಹುದು ಅಥವಾ ಸೆಣಬು ಡ್ಯಾಂಚೆ ಬೆಳೆಗಳನ್ನು ನಾವು ಮಳೆ ಬಂದ ತಕ್ಷಣ ಭೂಮಿಯಲ್ಲಿ ಉಳುಮೆ ಮಾಡಿ ಚೆಲ್ಲಿ ಅದನ್ನ 40 ಅಥವಾ 45 ದಿವಸಕ್ಕೆ ಬೆಳೆಸಿ ಅಲ್ಲಿ ಮುರಿ ಹೊಡೆಯೋದ್ರಿಂದ ರಸಗೊಬ್ಬರದ ಬಳಕೆ ತುಂಬಾನೇ ಕಡಿಮೆ ಆಗುತ್ತೆ, ಇದನ್ನ ನಾವು ಅನುಸರಿಸಬೇಕು. ಆಮೇಲಿಂದ ನಾವು ರೈತರು ಏನ್ ಮಾಡ್ಬೇಕು, ಯಾವಾಗ್ಲೂ ಇಳಿಜಾರಿಗೆ ಅಡ್ಡಲಾಗಿ ನಾವು ಬೇಸಾಯ ಮಾಡೋದ್ರಿಂದ ಏನಾಗುತ್ತೆ, ಭೂಮಿಯ ಇಳಿಜಾರಲ್ಲಿ ನೀರು ಹರಿದೋಗೋದೆಲ್ಲ ಕಂಪ್ಲೀಟ್ ಆಗಿ ನಮ್ಮ ಭೂಮಿಯಲ್ಲಿ ಉಳ್ಕೊಳತ್ತೆ. ನೀರು ಸಂರಕ್ಷಣೆ ಆಗೋದ್ರಿಂದ ಭೂಮಿಯಲ್ಲಿ ತುಂಬಾನೇ ನಮ್ಮ ಬೆಳೆಗೆ ಯಾವುದೇ ತರ ತೊಂದರೆ ಆಗಲ್ಲ, ನೀರಿನ ಕೊರತೆ ಆಗಲ್ಲ, ಆ ತರ ಮಾಡ್ತಕ್ಕಂಥದ್ದು. ಒಟ್ಟಾರೆ ಈಗ ಏನ ಮಾಡ್ತೀವಿ ಅಂದ್ರೆ ಇವೆಲ್ಲ ಖರ್ಚು ಕಡಿಮೆ ಮಾಡ್ತಕ್ಕಂಥದ್ದು. ಆಮೇಲಿಂದ ನಾವು ಕೀಟ ರೋಗದ ಬಾಧೆ, ಈಗ ನಾವೇನ್ ಸಾಲನ್ನ ಕರೆಕ್ಟ್ ಆಗಿ ನಾವು ಬಿತ್ತನೆ ಮಾಡತಕ್ಕಂಥದ್ದು, ಆಮೇಲೆ ನಾವು ಸ್ವಲ್ಪ ಜಾಸ್ತಿ ಅಂತರ ಮೇಂಟೈನ್ ಮಾಡಿದ್ರೆ ನಾವು ಕೀಟ ರೋಗದ ಬಾಧೆ ಎಲ್ಲ ಕಡಿಮೆ ಆಗತ್ತೆ. ಅದೇ ತರ ನಾವು ಸೂರ್ಯನ ಕಿರಣ ಕರೆಕ್ಟ್ ಆಗಿ ಬೆಳೆ ಬೀಳೋ ಟೈಪ್ ನಾವು ಬಿತ್ತನೆ ಮಾಡಬೇಕಾಗತ್ತೆ. ಸೊ ಈ ದೃಷ್ಟಿಯಲ್ಲಿ ಇವೆಲ್ಲ ಕಡಿಮೆ ಖರ್ಚು, ನೀರು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಕೀಟ ರೋಗ ಕಡಿಮೆ ಮಾಡ್ತಕ್ಕಂಥದ್ದು, ಈ ಪರಿಕರಗಳ ಪ್ರಮಾಣ ಕಡಿಮೆ ಮಾಡಿದ್ದಲ್ಲಿ ನಮ್ಮ ಇಳುವರಿ ಚೆನ್ನಾಗಿ ಬರುತ್ತೆ, ಆಮೇಲೆ ಖರ್ಚು ಕಡಿಮೆ ಮಾಡ್ತಕ್ಕಂಥ ಈ ದೃಷ್ಟಿಯಲ್ಲಿ ರೈತರು ಗಮನ ಹರಿಸಿ ಇವು ಪದ್ಧತಿಗಳನ್ನ ನಾವು ಅಳವಡಿಸಿದ್ದೆ ಅದರಲ್ಲಿ ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ಅನುಕೂಲ ಆಗ್ತವೆ. ರೈತರಿಗೆ ಸಲಹೆ ಕೇಳಿದಿರಿ. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜನಪದ ಗೀತೆಯನ್ನ ಕೇಳಿ ಬರೋಣ. ಬಸವಣ್ಣನ ಮುಂದೆ ಕುಣಿಯೋಣ ಪಾಡ, ಕೋಲು ಹಾಕೋಣ ನಂಗೆ ಕೋಲು ಕೊಡ. ಕೋಲು ಹಾಕೋಣ ನಂಗೆ ಕೋಲು ಕೊಡ, ನಮ್ಮೆಲ್ಲರ ದೈವ ನಮಗೆ ಬಂದನುವ ಈರಾಯ ಕಳೆಯುವ ನಮ್ಮೂರ ಬಸವ. ಕೋಲು ಅಂದದ ಚಿನ್ನದ ಕೋಲೆ, ಕೋಲು ರಂಗದ ಚಿನ್ನದ ಕೋಲೆ, ಕೋಲು ಅಂದದ ಚಿನ್ನದ ಕೋಲೆ, ಕೋಲು ರಂಗದ ಚಿನ್ನದ ಕೋಲೆ. ಹತ್ತಾರು ಹಣತೆಗಳು ಜ್ಯೋತಿ ಬೆಳಗುತ್ತಿರಲು, ಹತ್ತಾರು ಹಣತೆಗಳು ಜ್ಯೋತಿ ಬೆಳಗುತ್ತಿರಲು, ಬಸವಣ್ಣಗೆ ಕಾರ್ತೀಕ ದೈ ಭೋಗ. ಚಿನ್ನದ ಕೋಲೆ, ಕೋಲು ಅಂದದ ಚಂದ್ರದ ಕೋಲೆ, ಕೋಲು ರನ್ನದ ಚಿನ್ನದ ಕೋಲೆ, ಕೋಲು ಅಂದದ ಚಂದ್ರದ ಕೋಲೆ, ಕೋಲು ರನ್ನದ ಚಿನ್ನದ ಕೋಲೆ, ಕೋಲು ಅಂದದ ಚಂದ್ರದ ಕೋಲೆ, ಕೋಲು ರನ್ನದ ಚಿನ್ನದ ಕೋಲೆ. ತಂದ ಬಿದಿರನ್ನು ಕೆತ್ತಿ ಚಂದ, ಕಣಿವೇಲಿ ಕಡಿದು ತಂದ ಬಿದಿರನ್ನು ಕೆತ್ತಿ ಚಂದ, ಕೋಲು ಮಾಡೇವಿ ಬಣ್ಣ ಹಚ್ಚಿ ಅಂದ. ತಾಳಕ್ಕೆ ಹಾಕಿ ಹೆಜ್ಜೆ ಘಲ್ ಘಲ್ ಎನ್ನಿಸಿ ಗೆಜ್ಜೆ, ತಾಳಕ್ಕೆ ಹಾಕಿ ಹೆಜ್ಜೆ ಘಲ್ ಘಲ್ ಎನ್ನಿಸಿ ಗೆಜ್ಜೆ, ¶¶ ಮಾಸಗಳಲ್ಲಿ ಕಾರ್ತೀಕ ಮಾಸ ಚಂದ ಚಿನ್ನದ ಕೋಲೆ ಕೋಲು ಅಂದದ ಚಂದದ ಕೋಲೆ ಕೋಲು ರನ್ನದ ಚಿನ್ನದ ಕೋಲೆ ಕೋಲು ಅಂದದ ಚಂದದ ಕೋಲೆ ಕೋಲು ರನ್ನದ ಚಿನ್ನದ ಕೋಲೆ